ಇದುವರೆಗೂ ಗೀತಾ ವೈವಿಧ್ಯ ಕಾರ್ಯಕ್ರಮ ಸುಮಧುರ ಪ್ರಸಾರವಾಯಿತು. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಕೃಷಿ ರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಿರಂತರವಾಗಿ ಫ್ಲೋರೈಡ್ ಅಂಶ ಹೆಚ್ಚಾಗಿರುವ ನೀರು ಮತ್ತು ಆಹಾರ ಸೇವನೆಯಿಂದ ಮೂಳೆಗಳ ಫ್ಲೋರೋಸಿಸ್ ಬರುತ್ತದೆ. ಎಲುಬುಗಳ ಬಾಗುವಿಕೆ, ಸ್ನಾಯುಗಳ ಸೆಳೆತ, ನರಗಳ ತೊಂದರೆ ಉಂಟಾಗುತ್ತದೆ. ಫ್ಲೋರೈಡ್ ಅಂಶ ಹೆಚ್ಚಾಗಿರುವ ಕಪ್ಪು ಟೀ, ಕಪ್ಪು ಕಲ್ಲುಪ್ಪು, ಅಡಿಕೆ, ತಂಬಾಕುಗಳನ್ನು ಬಳಸದಿರಿ. ಫ್ಲೋರೈಡ್ ಅಂಶ 1 PPM ಗಿಂತ ಕಡಿಮೆ ಇರುವ ಶುದ್ಧ ನೀರನ್ನೇ ಕುಡಿಯಿರಿ. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಪರಂಗಿ ಹಣ್ಣು, ಗೆಣಸುಗಳಂತಹ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಿರಿ. ಫ್ಲೋರೋಸಿಸ್ ಬರದಂತೆ ತಡೆಗಟ್ಟಿರಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೇ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹಿ. ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ದೊಡ್ಡಬೊಮ್ಮನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಬಿಎನ್ ಸಿದ್ದಲಿಂಗೇಶ್ವರ ಅವರೊಂದಿಗಿನ ಮಾತುಕತೆಯ ಮೊದಲನೇ ಭಾಗವನ್ನು ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಕಲಗೂಡು ತಾಲೂಕು ಕೊಣನೂರು ಹೋಬಳಿಯ ದೊಡ್ಡಬೊಮ್ಮನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಬಿಎನ್ ಸಿದ್ದಲಿಂಗೇಶ್ವರ ಅವರು ನಮ್ಮೊಂದಿಗೆ ಇದ್ದಾರೆ. ಇವರು ಕರ್ನಾಟಕ ರಾಜ್ಯ ಸರ್ಕಾರ ನೀಡತಕ್ಕಂತಹ ಕೃಷಿ ಪಂಡಿತ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವರು. ಸಮಗ್ರ ಕೃಷಿಯನ್ನ ಮಾಡಿಕೊಂಡು ಬದುಕನ್ನ ಕಟ್ಟಿಕೊಂಡಿದ್ದಾರೆ. ದೊಡ್ಡ ಹಿಡುವಳಿಯಲ್ಲಿಯೂ ಕೂಡ ಸಣ್ಣ ಸಣ್ಣ ಕೃಷಿಯನ್ನ ಮಾಡ್ತಾರೆ. ಬಹುದೊಡ್ಡ ಹಿಡುವಳಿ ಇದೆ ಅಂತೇಳಿ ಎಕರೆಗಟ್ಟಲೆ ಯಾವುದನ್ನು ಕೂಡ ಬೆಳೆಯಲಿಕ್ಕೆ ಹೋಗೋದಿಲ್ಲ. ಅವ್ರಿಗೆ ಮಾರಾಟ ಮಾಡಲಿಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಮಾತ್ರ ಸಾಗುವಳಿ ಮಾಡಿಕೊಂಡು ತಾವು ಬೆಳೆದಂತಹ ಕೃಷಿ ಉತ್ಪನ್ನಗಳನ್ನ ಅವರೇ ಮಾರಾಟವನ್ನು ಕೂಡ ಮಾಡಿಕೊಂಡು ಕೃಷಿಯಲ್ಲಿ ಹೇಗೆ ಬದುಕನ್ನ ಕಟ್ಟಿಕೊಳ್ಳಬಹುದು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನಮ್ಮ ಮುಂದೆ ಇವತ್ತು ಬಿಎನ್ ಸಿದ್ದಲಿಂಗೇಶ್ವರ ಅವರು ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನ ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸಿದ್ದಲಿಂಗೇಶ್ವರ ಅವರೇ. ನಮಸ್ಕಾರ ಸರ್. ಏನ್ ಓದಿದ್ರಿ ತಾವು? ಸರ್, 1987 ಬಿಕಾಂ ಪದವಿನ ಮಾಡ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದೀನಿ ಸರ್. ಬಿಕಾಂ ಪದವಿಯನ್ನ ಮಾಡಿದ್ರೆ ಎಷ್ಟು ವಯಸ್ಸೀಗ ನಿಮ್ಗೆ? ನನಗೆ ಈಗ 56 ವರ್ಷ ಸರ್. 56 ವರ್ಷ, ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ? ನಾನು 87 ನಾನು ವಿದ್ಯಾಭ್ಯಾಸ ಮುಗಿಸಿದ ನಂತರ ಖುಷಿಯಿಂದ ಕೃಷಿಗೆ ತೊಡಗಿಸಿಕೊಂಡೆ ಸರ್. ವಿದ್ಯಾರ್ಥಿ ಜೀವನದಲ್ಲೂ ಕೂಡ ನೀವು ಒಳ್ಳೆಯ ವಿದ್ಯಾರ್ಥಿ, ಹೆಚ್ಚೆಚ್ಚು ಅಂಕಗಳನ್ನ ತೆಗೆದುಕೊಂಡು ಇಡೀ ಶಾಲೆಗೆ ಮೊದಲು ಒಳ್ಳೆಯ ಫಲಿತಾಂಶವನ್ನ ಪಡಿತಾ ಇದ್ದಂತವರು. ಮುಂದೆಯೂ ಕೂಡ ಓದ್ಲಿಕ್ಕೆ ಅವಕಾಶಗಳಿತ್ತು. ಈಗ 87 ಅಂತ ಹೇಳಿದ್ರೆ ನಿಮಗೆ ವೃತ್ತಿ ಜೀವನಕ್ಕೆ ಬೇರೆ ಬೇರೆ ವೃತ್ತಿಗೆ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇತ್ತು, ಆದರೂ ಎರಡನ್ನೂ ಕೂಡ ನೀವು ಆಯ್ಕೆ ಮಾಡ್ಕೊಳ್ಳಿಲ್ಲ, ಯಾಕೆ? 1982 87 ಒಂದೇ ಕಾಲೇಜಲ್ಲಿ ಓದ್ದೆ. ಸೊ ನಾನು ತುಂಬಾ ಬಡತನದಲ್ಲಿದ್ದರೂ ಸಹ ನಾನು ಮೊದಲನೇ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿದೆ PU UC ಇಂದನೂ. ಸೊ ಡಿಗ್ರಿವರೆಗೂ ಸಹ ನಾನು ಮೊದಲನೇ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿ ಪ್ರಥಮ ದರ್ಜೆಯಲ್ಲಿ ಬಿಕಾಂ ಪದವಿನ ಪಾಸ್ ಮಾಡಿದೆ. ನನಗೆ ಒಬ್ಬ ಲೆಕ್ಚರರ್ ಆಗಬೇಕು ಅಂತಕ್ಕಂಥ ಮಹಾ ಆಕಾಂಕ್ಷೆ ಇತ್ತು. ಆದರೆ ಆವಾಗ ವೆಂಕಟಸ್ವಾಮಯ್ಯ ಆಯೋಗದಲ್ಲಿ ABCD ಅಂತ ಗ್ರೂಪ್ ಬಂದು ಈ ಒಂದು ಡಿ ಗ್ರೂಪ್ನ ಜನಾಂಗಕ್ಕೆ 72%ಗೆ ನಿಲ್ತು. ಸೊ ನಂದಿದ್ದು 62%. ಹಾಗಾಗಿ ನಾನು ಮುಂದಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಆ ಒಂದು ಪರ್ಸೆಂಟೇಜು ತೊಡಕಾಯಿತು. ತದನಂತರ ನಾನು ಮತ್ತೆ ನನಗೆ ಬೇಡ, ಬೇರೆ ಯೂನಿವರ್ಸಿಟಿಗೆ ಹೋಗಲಿಕ್ಕೆ ನನಗೆ ಅವಕಾಶ ಇದ್ರೆ ದುಡ್ಡಿನ ಸಮಸ್ಯೆಯಾಗಿ ನನಗೆ ಕಡುಬಡತನ ಇದ್ದಿದ್ದರಿಂದ ಸೊ ನನ್ನ ತಮ್ಮದಿರಿಗೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಖುಷಿಯಿಂದ ಸ್ವಾಭಿಮಾನದಿಂದ ಸ್ವಾವಲಂಬನೆಯನ್ನು ಸಾಧಿಸಲು ಕೃಷಿನೇ ಆಯ್ಕೆ ಮಾಡಿಕೊಂಡೆ ಸರ್. ಈಗ ತಂದೆ ಕಾಲದಿಂದಲೂ ಕೂಡ ಕೃಷಿಯನ್ನ ಮಾಡ್ತಾ ಇದ್ದಂತವ್ರು, ತಂದೆ ಕಾಲಕ್ಕೆ ಏನೇನು ಬೆಳೀತಾ ಇದ್ರು? ನನ್ನ ತಂದೆ ಕಾಲದಲ್ಲಿ ಯಾವುದೇ ಒಂದು ಆರ್ಥಿಕ ಬೆಳೆಗಳನ್ನ ಮಾಡ್ತಿರ್ಲಿಲ್ಲ. ಅವರು ರಾಗಿ, ಹುರುಳಿ, ರಾಜಮುಡಿ ಭತ್ತ ಇವುಗಳನ್ನ ಬೆಳ್ಕೊಂಡು ಹೇರಳವಾಗಿ ಎಮ್ಮೆಗಳಿದ್ದು, ದೇಶಿ ದನಗಳಾದಂತಹ ಹಳ್ಳಿಕಾರು ಮತ್ತೆ ಅಮೃತ್ ಪಾಲ್ ದನಗಳಿದ್ದು ಅವುಗಳನ್ನ ಸಾಕಿಕೊಂಡು ಸುಖವಾದ ಜೀವನನ ಸಾಗಿಸ್ತಿದ್ರು. ಆದರೂ ಸ್ವಲ್ಪ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದರು. ನೀರಾವರಿ ಸೌಲಭ್ಯ ಇರಲಿಲ್ಲ. ನೀರಾವರಿ ಸೌಲಭ್ಯ ನಾನು ವಿದ್ಯಾಭ್ಯಾಸ ಮುಗಿಸಿ ಬಂದ ನಂತರ ನೀರಾವರಿ ಸೌಲಭ್ಯನ ಜಮೀನಿ ಮಾಡ್ಕೊಂಡಿದ್ದು ಸರ್. ನೀವು ಬಂದ ಮೇಲೆ ಹೇಗೆ ಹಂತ ಹಂತವಾಗಿ ಕೃಷಿಯಲ್ಲಿ ತಾವು ಪಾಲ್ಗೊಂಡ್ರಿ, ಏನೆಲ್ಲ ಬದಲಾವಣೆಗಳನ್ನ ಮಾಡಿಕೊಂಡ್ರಿ? ಪ್ರಪ್ರಥಮವಾಗಿ ನಾನು ಅರಣ್ಯ ಕೃಷಿಗೆ ಒತ್ತು ಕೊಟ್ಟೆ ಸರ್. ನನ್ನ ಜಮೀನಲ್ಲಿ ಏನಿದೆ ಬೇಲಿ, ಅದಕ್ಕೆ ಜೀವಂತ ಬೇಲಿಯಾಗಿ ತೇಗ ಸಿಲ್ವರ್ಗಳನ್ನ 1991 ನಾಟಿ ಮಾಡಿದೆ. ಸೊ ಅವು ನನಗೆ ಒಂದು 13-14 ವರ್ಷದ ನಂತರ ಒಂದು ಹಂತ ಸಿಲ್ವರ್ ಕಟಿಂಗ್ ಬಂತು. ಆವಾಗ ನನಗೆ ಒಂದು ಮರಕ್ಕೆ 6,000 ರೂಪಾಯಿ, ನನಗೆ ಒಂದು 10-15 ಲಕ್ಷ ರೂಪಾಯಿನ ಮರನ ಒಂದು ಹಂತದಲ್ಲಿ ಮಾರಿದೆ. ತದನಂತರ ಇನ್ನೊಂದು ಹಂತದಲ್ಲಿ ಒಂದು 10 ಲಕ್ಷ ರೂಪಾಯಿನ ಸಿಲ್ವರ್ ಮರಗಳನ್ನು ಮಾರಿದೆ. ಆದರೆ ತೇಗ ಇನ್ನೂ ಮೆಚುರಿಟಿಗೆ ಬಂದಿಲ್ಲ. ಈಗ ಸುಮಾರು ಒಂದು 20-30 ವರ್ಷ ಆಗಿದೆ, ಅದನ್ನು ಕಡಿಬಹುದು. ಅಷ್ಟೊಂದು ಅದಕ್ಕೆ ಮೆಚುರಿಟಿ ಆಗ್ತಕ್ಕಂಥ ಗುಣ ಅದರಲ್ಲಿಲ್ಲ. ಹಾಗಾಗಿ ನಾನು ತೇಗವನ್ನು ಬಿಟ್ಟು ಸಿಲ್ವರ್ ಮರಗಳನ್ನು ಎಲ್ಲವನ್ನು ಸಂಪೂರ್ಣವಾಗಿ ತೆಗೆದೆ. ನನಗೆ ಆರ್ಥಿಕತೆ ಬಲಪಡಿಸಲಿಕ್ಕೆ ಆ ಒಂದು ಅರಣ್ಯ ಕೃಷಿ ಬಹಳ ಸಹಾಯ ಮಾಡ್ತು ಸರ್. ಅರಣ್ಯ ಕೃಷಿ ಅಂತ ಹೇಳಿದ್ರೆ ತಾವು ಒಟ್ಟಾರೆ ನಿಮ್ಮ ಜಮೀನೇನಿತ್ತೋ ಅದಕ್ಕೆ ಮರದ ಗಿಡಗಳನ್ನು ಹಾಕೊಂಡ್ರು ಅಥವಾ ಬೇಲಿಯಲ್ಲಿ ಮಾತ್ರ ಹಾಕೊಂಡ್ರು, ಹೇಗೆ ಮಾಡಿದ್ರಿ ಪ್ಲಾಂಡ್ ಆಗಿ? ನನ್ನ ವ್ಯವಸಾಯಕ್ಕೆ ಧಕ್ಕೆ ಆಗದಾಗೆ ಬೇಲಿಯಲ್ಲಿ ಮಾತ್ರ, ಮತ್ತೆ ಎಲ್ಲಿ ನನಗೆ ಅದು ವ್ಯವಸಾಯಕ್ಕೆ ಯೋಗ್ಯವಲ್ಲದ ಜಾಗ ಅನ್ನೋ ಪ್ರದೇಶಗಳಲ್ಲಿ ಮಾತ್ರ ಅದನ್ನ ಹಾಕೊಂಡೆ ವಿನಃ ವ್ಯವಸಾಯಕ್ಕೆ ಯೋಗ್ಯವಾದಂತಹ ಆಹಾರ ಪದಾರ್ಥಗಳನ್ನು ಬೆಳೀತಕ್ಕಂಥ ಜಾಗದಲ್ಲಿ ಎಲ್ಲೂ ಸಹ ಹಾಕಲಿಲ್ಲ. ತಾವ್ ಹೇಳಿದ್ರಿ ವ್ಯವಸಾಯಕ್ಕೆ ಧಕ್ಕೆ ಆಗದ ಹಾಗೆ ನಾನು ಮರಗಳನ್ನ ಹಾಕೊಂಡೆ ಅಂತೇಳಿ. ನಮ್ಮ ಜಮೀನಿನ ಒಳಗಡೆ ಹಾಕೊಂಡ್ರೆ ನಮ್ಮ ಜಮೀನೇನಿರುತ್ತೋ ಅಲ್ಲಿ ವ್ಯವಸಾಯಕ್ಕೆ ಧಕ್ಕೆ ಆಗುತ್ತೆ. ನಮ್ಮ ಜಮೀನಿನ ಬದಿಯಲ್ಲಿ ಹಾಕೊಂಡ್ರೆ ಅಂತ ಅಂದ್ರೆ ಕೊನೆ ಬಾರ್ಡರ್ಲ್ಲಿ ಹಾಕೊಂಡ್ರೆ ಬೇರೆಯವ್ರಿಗೆ ಅಕ್ಕಪಕ್ಕದವ್ರಿಗೆ ತೊಂದರೆ ಆಗುತ್ತೆ. ಇದೆರಡು ಕೂಡ ಆಗದಾಗೆ ಹೇಗೆ ನೀವು ನಿಭಾಯಿಸಿದ್ರಿ? ನನ್ನ ಜಮೀನಿನ ಬದುಗಳಲ್ಲಿ ಹಾಕೊಂಡ್ರೋ, ನನಗೆ ದೈವದತ್ತವಾಗಿ ಸರ್ಕಾರಿ ಓಣಿಗಳಿದೆ ಬೇರೆಯವರಿಗೆ ತೊಂದರೆ ಆಗದಾಗೆ ಒಂದು 2-3 ಕಡೆ, ಮತ್ತೆ ಇನ್ನ ಅವರಿಗೆ ತೊಂದರೆ ಆಗೋ ಜಾಗಗಳಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ ಸುಮಾರು 8 ಅಡಿ ಅಂತರ ಬಿಟ್ಟು ನಾನು ನನ್ನ ಮರಗಳನ್ನ ಹಾಕೊಂಡಿದ್ದೀನಿ. 8 ಅಡಿ ಮರ ಬಿಟ್ಟು ಮತ್ತೆ ಪ್ರತಿ ವರ್ಷ ಅವುಗಳನ್ನ ಕಪ್ಪತ್ ಮಾಡೋದ್ರಿಂದ ಆ ನನ್ನ ಪಕ್ಕದ ಜಮೀನಿನ ರೈತನಿಗೂ ಸಹ ಯಾವುದೇ ರೀತಿ ತೊಂದರೆ ಆಗಲ್ಲ. ಹಾಗಾಗಿ ನಾವು ಅನ್ಯೋನ್ಯವಾಗಿ ಬದುಕಲಿಕ್ಕೆ ಸೊ ನಾನು ಅಂತರ ಕಾಪಾಡಿರೋದು ಅನುಕೂಲವಾಗಿದೆ ಸರ್. ಅನೇಕ ಜನರಿಗೆ ಇವತ್ತಿಗೂ ಕೂಡ ಒಂದಷ್ಟು ಅರಣ್ಯ ಕೃಷಿ ಮಾಡಬೇಕು ಅಂತ ಹೇಳಿ ಆಸಕ್ತಿ ಇರುತ್ತೆ. ಆದ್ರೆ ಹಿರಿಯರು ಅದನ್ನು ವಿರೋಧ ಮಾಡೋ ಅಂತದ್ದಲ್ಲ, ಏನೇನೋ ಕಾಡು ಜಾತಿ ಗಿಡಗಳನ್ನು ತಂದು ಯಾಕೆ ಬೆಳಿಬೇಕು ಅನ್ನುವಂತ ಒಂದಷ್ಟು ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾರೆ. ನಿಮ್ಮ ಮನೆಯಲ್ಲಿ ಇದು ಆಗ್ಲಿಲ್ವಾ? ಇಲ್ಲ ಸರ್, ನಮ್ಮ ತಂದೆ ನಾವು ಯಾವುದೇ ರೀತಿ ನಮ್ಮ ಜಮೀನನ್ನು ಅಭಿವೃದ್ಧಿಪಡಿಸಲಿಕ್ಕೆ ಹೊರಟಾಗ ಯಾವುದೇ ರೀತಿ ಅವರಿಂದ ಆದಂತಹ ವಿರೋಧ ವ್ಯಕ್ತಪಡಿಸಲಿಲ್ಲ. ನಾನು ತೇಗ ಮತ್ತು ಸಿಲ್ವರ್ ಎರಡೇ ಆರ್ಥಿಕ ಬೆಳೆಗಳು ಮಾತ್ರ ಅಲ್ಲ, ಅದರ ಜೊತೆಗೆ ಈ ಜೀವ ವೈವಿಧ್ಯಮಯ ಕಾಪಾಡ್ತಕ್ಕಂಥ ಬಸರಿ, ಗೋಣಿ, ಕೂಳಿ, ಸೊ ಬಿಲ್ಪತ್ರೆ, ಬನ್ನಿ ಈ ಥರ ಸುಮಾರು 52 ಜಾತಿಯ ಗಿಡಮರಗಳನ್ನು ಸಹ ಅವನ್ನ ಕಡಿದೇನೆ, ನಾನೇನು ಹಾಕಿಲ್ಲ, ಅವುಗಳನ್ನು ಸಂರಕ್ಷಣೆ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಇದರ ಜೊತೆಗೆ ಸುಮಾರು ಒಂದು 200 ವರ್ಷದ ಹುಣಸೆ ಮರು ಸಹ ನನ್ನ ಜಮೀನಿನಲ್ಲಿದೆ ಸರ್. ಅರಣ್ಯ ಕೃಷಿ ಮಾಡಲಿಕ್ಕೆ ಯಾವ ಜಾತಿಯ ಸಸ್ಯಗಳು ಬಹಳ ಉತ್ತಮ ಮತ್ತು ಲಾಭದಾಯಕ? ನಮಗೆ ತಾತ್ಕಾಲಿಕವಾಗಿ ನಾವು ಆರ್ಥಿಕವಾಗಿ ಪ್ರಗತಿ ಕಾಣಬೇಕು ಅಂತ ಅಂದರೆ ಸಿಲ್ವರ್, ಹೆಬ್ಬೇವು ಮತ್ತು ತೇಗ. ನಾವು ದೀರ್ಘದಲ್ಲಿ ನೋಡಬೇಕು ಅಂದರೆ ನಮಗೆ ಮಹಾಗನಿ ಮತ್ತು ಹೊನ್ನೆ, ಬೀಟೆ ಇವೆಲ್ಲ. ಬೀಟೆ ಎಲ್ಲ ಒಂದು ತಲೆಮಾರಲ್ಲಿ ಕಾಣ್ತಕ್ಕಂಥದ್ದಲ್ಲ, ಅದು ಮಿನಿಮಮ್ 80 ವರ್ಷ ಬೇಕು ಅದು ತನ್ನ ಪ್ರೌಢ ವ್ಯವಸ್ಥೆಗೆ ಬಂದು ಅದು ಪಾಲಿಶ್ ಕೂರ್ಲಿಕ್ಕೆ ಯೋಗ್ಯವಾಗಿ ಬೇಕು ಅಂದರೆ. ಸೊ ನಮಗೆ ಆರ್ಥಿಕವಾಗಿ ಸಬಲರಾಗಬೇಕು ಆದಷ್ಟು ಬೇಗ, ನನ್ನ ಕಣ್ಣು ಮುಂದೆನೆ ನಾನು ಅದನ್ನ ಫಲನ ನೋಡಬೇಕು ಅಂದರೆ ಸಿಲ್ವರು, ಹೆಬ್ಬೇವು, ತದನಂತರ ಬರ್ತಕ್ಕಂಥದ್ದು ಅಂದರೆ ತೇಗ ಸರ್. ಬೀಟೆ ಕಷ್ಟ ಸರ್, ಬೀಟೆ 80 ವರ್ಷ ಬೇಕೇ ಬೇಕು, ಅದಕ್ಕಿಂತ ಬೇಗ ಹೊನ್ನೆ ಬರುತ್ತೆ, ಕೂಳಿ ಬರುತ್ತೆ, ಮಹಾಗನಿ ಬರುತ್ತೆ. ಎಲ್ಲಕ್ಕಿಂತ ಲೇಟಾಗಿ ಬರ್ತಕ್ಕಂಥ ಅರಣ್ಯ ಕೃಷಿಲಿ ಅಂದರೆ ಬೀಟೆ. ಒಬ್ಬ ಸಾಮಾನ್ಯ ಕೃಷಿಕ ಅರಣ್ಯ ಕೃಷಿ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಲಭಿಸುತ್ತೆ? ಒಬ್ಬ ಸಾಮಾನ್ಯ ಕೃಷಿಕ ಅವನು ಮಾಡೋದ್ರಿಂದ ಸೊ ಅವನ ಬಾರ್ಡ್ರಲ್ಲಿ, ಅವನ ಜಮೀನಿನ ಬಾರ್ಡ್ರಲ್ಲಿ ಬೇರೆ ರೈತನಿಗೂ ಧಕ್ಕೆ ಆಗದಂಗೆ ಹಾಕ್ಕೊಂಡಾಗ ಅವನಿಗೆ 2 ರೂಪಾಯಿ ಇನ್ಶೂರೆನ್ಸು. ಈಗ ಉದಾಹರಣೆಗೆ ಸರ್ಕಾರದ ವತಿಯಿಂದ ಅರಣ್ಯ ಕೃಷಿ ಪ್ರೋತ್ಸಾಹಧನ ಅಂತ 100 ರೂಪಾಯಿಗಳನ್ನು ಕೊಡ್ತಾರೆ, ಅದನ್ನು ಮೇಂಟೈನ್ ಮಾಡಲಿಕ್ಕೆ 3 ವರ್ಷದಲ್ಲಿ 3 ಹಂತದಲ್ಲಿ ದುಡ್ಡನ್ನು ಕೊಡ್ತಾರೆ. ಮೊದಲನೇ ವರ್ಷ 30 ರೂಪಾಯಿ, ಎರಡನೇ ವರ್ಷ 30 ರೂಪಾಯಿ, ಮೂರನೇ ವರ್ಷ 40 ರೂಪಾಯಿ. ಸೊ ಹಂಗೆ ಅವನಿಗೆ ಆರ್ಥಿಕವಾಗಿಯೂ ಅದನ್ನು ಖರ್ಚು ವೆಚ್ಚನ ಭರಿಸ್ಲಿಕ್ಕೆ ಅವನಿಗೂ ಹೊರೆಯಾಗಲ್ಲ. ಅವನು ಅದನ್ನು ತೇಗ ಮತ್ತು ಸಿಲ್ವರು ಅದರ ಜೊತೆಗೆ ಹಣ್ಣು ಹಂಪಲ ಗಿಡಗಳನ್ನು ಸಹ ಕೊಡ್ತಾರೆ, ನೇರಳೆ, ಹಲಸು, ನೆಲ್ಲಿ ಇವುಗಳನ್ನೆಲ್ಲ ಕೊಡೋದ್ರಿಂದ ಅವನು ಆರ್ಥಿಕವಾಗಿ ಸಬಲನಾಗ್ಬೋದು ಮತ್ತು ಒಂದು ನೀರು ಸಂರಕ್ಷಣೆ, ಜೀವ ವೈವಿಧ್ಯಮಯನ್ನು ಸಹ ಕಾಪಾಡ್ಬೋದು, ಅವನು ಸಹ ಒಂದು ಸದೃಢನಾಗಿ ಹೊರಬರ್ಬೋದು. ನೀವು ಸ್ವಲ್ಪ ದೊಡ್ಡ ಹಿಡುವಳಿದಾರರೆ, ಜಮೀನು ತುಂಬಾ ಏನು ಕಡಿಮೆ ಇಲ್ಲ, ಎಷ್ಟು ಜಮೀನು ಇದೆ ನಿಮಗೆ? ನಾವು ಅಣ್ಣ ತಮ್ಮದಿರೆಲ್ಲ ಶೇರ್ ಮಾಡ್ಕೊಂಡಿಲ್ಲ ಜಮೀನನ್ನು, ಒಟ್ಟೊಟ್ಟಿಗೆ ಇದ್ದೀವಿ. ಒಬ್ಬ ಒಂದು ಟೂರಿಂಗ್ ಟ್ರಾವೆಲ್ಸ್ ಅನ್ನ ಇಟ್ಕೊಂಡು ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಒಂದು ಬೋರ್ವೆಲ್ ಏಜೆನ್ಸಿ ಮಾಡಿಕೊಂಡು ರಾಮನಾಥ್ಪುರದಲ್ಲಿ ವಾಸ ಮಾಡ್ತಾ ಇದ್ದಾನೆ, ನನ್ನ ಇನ್ನೊಬ್ಬ ತಮ್ಮ ಮತ್ತೆ ನಾನು, ನನ್ನ ಶ್ರೀಮತಿ ಮತ್ತೆ ಅವನ ಶ್ರೀಮತಿ, ನಮ್ಮ ತಂದೆ ತಾಯಿ ಮನೆ ಹತ್ರ ಜೀವನ ಮಾಡ್ತಾ ಇದ್ದೀವಿ. ಸುಮಾರು ನಾವು ಒಂದು 28 ಎಕರೆ ಒಳಗೆ ಕೃಷಿ ಮಾಡ್ತಾ ಇದ್ದೀವಿ, ಅದರಲ್ಲಿ ಒಂದು 4 ಎಕರೆ ಒಳಗೆ ಸಿಲ್ವರ್ ಅನ್ನ ನಾಟಿ ಮಾಡ್ಕೊಂಡಿದ್ದೀನಿ, ಇನ್ನು 1.5-3 ಎಕರೆಯಲ್ಲಿ ಅಡಿಕೆ ಇದೆ, 1.5-2 ಎಕರೆಯಲ್ಲಿ ತೆಂಗಿದೆ, ಇನ್ನು ಉಳಿದಂಥ ಭಾಗಗಳಲ್ಲಿ ಒಂದು 3 ಎಕರೆ ಪ್ರದೇಶದಲ್ಲಿ ರಾಜಮುಡಿ ಭತ್ತನ ನಾಟಿ ಮಾಡ್ತೀನಿ, ಅದು ಸಂಪೂರ್ಣ ಸಾವಯವದಲ್ಲಿ ನಾಟಿ ಮಾಡ್ತೀನಿ, ಮತ್ತು ಇನ್ನೂ 1 ಎಕರೆ ಪ್ರದೇಶದಲ್ಲಿ ಮೆಕ್ಕೆಜೋಳನ ಬೆಳಿತೀವಿ, ಅದಕ್ಕೆ ನಾವು ಕೆಮಿಕಲನ್ನು ಹಾಕ್ತೀವಿ ಸರ್. ಬೇರೆ ಯಾವುದಕ್ಕೂ ಕೂಡ ಕೆಮಿಕಲ್ ಬಳಸಲ್ಲ, ಇನ್ನು ಯಾವುದೇ ಆಹಾರ ಬೆಳೆಗಳಿಗೂ ಯಾವುದೇ ರೀತಿಯ ಕ್ರಿಮಿನಾಶಕಗಳೇ ಆಗಲಿ, ಕೀಟನಾಶಕಗಳೇ ಆಗಲಿ, ಶಿಲೀಂಧ್ರನಾಶಕಗಳೇ ಆಗಲಿ, ಯಾವುದನ್ನು ಬಳಕೆ ಮಾಡಲ್ಲ. ನಾನು ಮೆಕ್ಕೆಜೋಳ ಏನು ಬೆಳಿತೀನಿ ಆ ಪ್ರದೇಶವನ್ನು ರಿಸರ್ವ್ ಮಾಡಿದ್ದೀವಿ, ಆ ಪ್ರದೇಶ 10 ಎಕರೆಗೆ ರಸಗೊಬ್ಬರಗಳನ್ನು ಹಾಕಿ ಬೆಳಿತಿದ್ದೀವಿ ಸರ್. ಸಾಮಾನ್ಯವಾಗಿ ದೊಡ್ಡ ಹಿಡುವಳಿದಾರರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದೇ ತರದ ಬೆಳೆಯನ್ನ ಬೆಳಿತಾರೆ, ಅದರಲ್ಲೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡ್ತಕ್ಕಂಥ ಒಂದು ರೀತಿಯ ಬೆಳೆಯನ್ನ ಸಾಮಾನ್ಯವಾಗಿ ಬೆಳೀತಕ್ಕಂಥದ್ದು. ಹೆಚ್ಚು ಲಾಭ ಯಾವಾಗ್ಲೂ ಇರೋದಿಲ್ಲ, ಒಂದ್ಸಾರಿ ಲಾಭ ಬರಬಹುದು, ಅನೇಕ ಸಾರಿ ನಷ್ಟ ಸಂಭವಿಸಬಹುದು. ಆದ್ರೆ ನೀವು ಸಣ್ಣ ಸಣ್ಣ ತಾಕಗಳನ್ನ ಮಾಡ್ಕೊಂಡು ಬೇರೆ ಬೇರೆ ತರಹದ ಬೆಳೆಗಳನ್ನ ಬೆಳೀತಿದ್ರ, ಏನ್ ಅನುಕೂಲ ಇದನ್ನ, ಯಾವಾಗ್ಲಿಂದ ಇದನ್ನ ನೀವು ರೂಢಿಸ್ಕೊಂಡಿದ್ದೀರಿ? 87ರಲ್ಲಿ ಎಜುಕೇಷನ್ ಮುಗಿಸಿ ಬಂದರೂ ನಾನು ಹೆಚ್ಚು ಆರ್ಥಿಕ ಬೆಳೆಗಳಾದಂಥ ಹೊಗೆಸೊಪ್ಪು, ಶುಂಠಿ, ಮೆಕ್ಕೆಜೋಳ ಇವುಗಳನ್ನೆಲ್ಲ ಬೆಳೀತಿದ್ದೆ. ಈಗ ಖರ್ಚುಗಳು ಎಲ್ಲ ದುಬಾರಿ ಆದಮೇಲೆ ನಮಗೆ ಎಷ್ಟು ಬೇಕು ಅಷ್ಟನ್ನು ಇದು ಮಾಡಿಕೊಂಡು ರಾಸಾಯನಿಕ ಮುಕ್ತ ಮಾಡಬೇಕು ಅನ್ನೋ ಉದ್ದೇಶದಿಂದ ಸೊ ನಾನು ಅವುಗಳನ್ನೆಲ್ಲ ಕಡಿಮೆ ಪ್ರದೇಶದಲ್ಲಿ ಮಾಡಿಕೊಂಡು ಇದರ ಜೊತೆಗೆ ಆರ್ಥಿಕ ಬೆಳೆಯಾದಂಥ ಅರಿಶಿನೂ ಸಹ ಬೆಳೀತಾ ಇದ್ದೀನಿ. ಅರಿಶಿನ ಸುಮಾರು 1.5 ಕುಂಟೆ ಪ್ರದೇಶದಲ್ಲಿ ಬೆಳ್ಕೊಳ್ತೀನಿ, 15 ಕುಂಟೆ ಪ್ರದೇಶದಲ್ಲಿ ಬೆಳ್ಕೊಂಡ್ರು ಸಹ ನಾನು ಅದನ್ನು ಸೊ ನಾನೇ ಮೌಲ್ಯವರ್ಧನೆ ಮಾಡಿ ನನಗೆ ಯಾರೇ ಮಧ್ಯವರ್ತಿಗಳು ಇಲ್ಲ, ನಾನು ನನ್ನಿಂದ ನೇರ ಕನ್ಸ್ಯೂಮರ್ ಯಾರು ಗ್ರಾಹಕರಿದ್ದಾರೆ ಅವರಿಗೆ ನೇರ ತಲುಪ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ದೊಡ್ಡ ಪ್ರಮಾಣದಲ್ಲಿ ಮಾಡೋದು ನಿಜವಾಗ್ಲೂ ಲಾಸ್ ಆಗ್ತದೆ. ಉದಾಹರಣೆಗೆ ಈಗ ಶುಂಠಿ ಬೆಳೆನ ರೈತರು ಬೆಳೀತಾ ಇದ್ದಾರೆ, ಇವತ್ತು ನೀವೇ ನೋಡ್ತಾ ಇರಬಹುದು ಅದು 500 ರೂಪಾಯಿಗೆ ಬಂದು ನಿಂತಿದೆ. ಅವನ ಖರ್ಚೆ 1,000 ರೂಪಾಯಿ ಬಂದಿರುತ್ತೆ ಒಂದು ಮೂಟೆ 60 ಕೆಜಿ ಶುಂಠಿ ಬೆಳಿಲಿಕ್ಕೆ. ಅವನು 500 ರೂಪಾಯಿಲಿ ಶುಂಠಿ ಮಾರೋದ್ರಿಂದ ಅವನು ಸುಮಾರು 2-3 ವರ್ಷ ಸುಧಾರಿಸ್ಕೋಬೇಕು, ಅಷ್ಟು ನಷ್ಟನ ಅನುಭವಿಸ್ತಾ ಇದ್ದಾನೆ. ಹಾಗಾಗಿ ಒಬ್ಬ ರೈತ ಅಂತ ಅಂದ್ರೆ ಸಮಗ್ರವಾಗಿರಬೇಕು, ಅರಣ್ಯ ಕೃಷಿ ಇರಬೇಕು, ಹೈನುಗಾರಿಕೆ ಇರಬೇಕು, ಆಮೇಲೆ ಎಲ್ಲಾ ಆರ್ಥಿಕ ಚಟುವಟಿಕೆಗಳು ಇರಬೇಕು. ಅರಿಶಿನ ಇರಬೇಕು, ತೆಂಗು ಇರಬೇಕು, ಅಡಿಕೆ ಇರಬೇಕು, ಬಾಳೆ ಇರಬೇಕು, ಅರಿಶಿನ ಇರಬೇಕು, ಎಲ್ಲವೂ ಸಹ. ಈಗ ಒಂದು ಆರ್ಥಿಕ ಬೆಳೆ ನಷ್ಟದಲ್ಲಿ ಹೋದಾಗ ಇನ್ನೊಂದು ಆರ್ಥಿಕ ಬೆಳೆ ಕೈ ಹಿಡಿಯುತ್ತೆ. ಈಗ ಉದಾಹರಣೆಗೆ ತೆಂಗು ಅಡಿಕೆ ಬಿಟ್ಟರೆ ಎಲ್ಲಾ ಆರ್ಥಿಕ ಬೆಳೆಗಳು ನಷ್ಟದಲ್ಲೇ ಇದ್ದಾವೆ ಈ ಪ್ರಸ್ತುತ ವರ್ಷದಲ್ಲಿ. ಹಾಗಾಗಿ ನಾನು ಎಲ್ಲವನ್ನೂ ಸಣ್ಣ ಸಣ್ಣ ಪ್ರಮಾಣದಲ್ಲಿ, ನಮಗೆ ಹೆಚ್ಚು ಹಿಡುವಳಿ ಇದ್ರೂ ಸಹ ಎಲ್ಲವನ್ನೂ ಸಹ ಸಣ್ಣ ಸಣ್ಣ ಪ್ರಮಾಣದಲ್ಲಿ, ಯಾವುದರಿಂದಲೂ ನಷ್ಟ ಆದರೆ ನಮಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಎಲ್ಲವನ್ನೂ ಸಮಗ್ರವಾಗಿ ಮಾಡ್ತೀನಿ ಸರ್. ಅರಕಲಗೂಡಿನ ಭಾಗದಲ್ಲಿ ಅರಿಶಿಣದ ಸಾಗುವಳಿಯನ್ನು ಮಾಡ್ತಕ್ಕಂಥವ್ರು ಬಹಳ ಕಡಿಮೆ, ಇದೇನು ಪ್ರಧಾನವಾಗಿ ಅಥವಾ ವಾಣಿಜ್ಯ ಬೆಳೆಯಾಗಿ ಬೆಳೀತಕ್ಕಂಥವ್ರ ಸಂಖ್ಯೆ ಬಹಳ ಕಡಿಮೆ ಇದೆ. ಯಾಕೆ ಅರಿಶಿಣದ ಬಗ್ಗೆ ನಿಮಗೆ ಒಂದಷ್ಟು ಒಲವು ಬಂದಿದ್ದು? ನಾನು 2016 ನನ್ನ ಶ್ರೀಮತಿಯವರು ಕ್ಯಾನ್ಸರ್ಗೆ ತುತ್ತಾದ್ರು. ಅದಕ್ಕಿಂತ ಮೊದಲು ಸಹ ನಾನು ಬೆಳೀತಿದ್ದೆ. ಆವಾಗ ನನಗೆ ಗೊತ್ತಾಯ್ತು ಆ ಹಿಂದೆ ನಮ್ಮಲ್ಲಿ ಏನು ಚರಕ, ಶುಶ್ರುತ, ವಾಗ್ಭಟ, ಸೊ ಇವರೇನು ಉಲ್ಲೇಖ ಮಾಡಿದ್ದಾರೆ ನಮ್ಮ ವನಸ್ಪತಿಗಳೇ ಆಗಲಿ ಗೆಡ್ಡೆಗೆಣಸುಗಳ ಬಗ್ಗೆ ಆಗಲಿ ತುಂಬ ಉಲ್ಲೇಖ ಮಾಡಿದ್ದಾರೆ ಇವುಗಳಿಂದ ಎಂಥ ಒಂದು ಔಷಧಿ ಗುಣ ಇದೆ ಅಂತಕ್ಕಂಥದ್ದನ್ನು. ಹಾಗಾಗಿ ನಾನು ಈ ಒಂದು ಅರಿಶಿಣನ ಔಷಧಿ ಗುಣಗಳ ಬಗ್ಗೆ ಬಹಳ ಅಧ್ಯಯನ ಮಾಡಿದೆ. ಇವತ್ತು ಈ ಅರಿಶಿಣನ ಇಷ್ಟೊಂದು ಮಟ್ಟಕ್ಕೆ ಕಲಬೆರಕೆ ಮಾಡ್ತಾ ಇದ್ದಾರೆ, ನಾನು ಯಾಕೆ ಅಟ್ಲೀಸ್ಟ್ 1,000 ಜನಕ್ಕಾದರೂ ನನ್ನ ಕೈಲಾದ ಮಟ್ಟಿಗೆ ಶುದ್ಧವಾದ ಅರಿಶಿಣನ ತಲುಪಿಸಬಾರ್ದು ಜನಗಳಿಗೆ ಅನ್ನೋ ಉದ್ದೇಶದಿಂದ ನಾನೇ ಅದನ್ನು ಸುಮಾರು 15 ಕುಂಟೆ ಪ್ರದೇಶದಲ್ಲಿ ಬೆಳೆದು 1,000 ಗ್ರಾಹಕರಿಗೆ ನೇರವಾಗಿ ಶುದ್ಧ ಸಾವಯವದಲ್ಲಿ ಬೆಳೆದಿರ್ತಕ್ಕಂಥ ಅರಿಶಿಣನ ನಾನೇ ಮೌಲ್ಯವರ್ಧನೆ ಮಾಡಿ ಸುಮಾರು ಕೆಜಿಗೆ 400 ರೂಪಾಯಿಗಳ ರೇಟಲ್ಲಿ ಮಾರಾಟ ಮಾಡ್ತಾ ಇದ್ದೀನಿ. ಅರಿಶಿಣ ಸಾಗುವಳಿ ಮಾಡುವಂತದ್ದು ಹೇಗೆ, ಯಾವಾಗ ಬಿತ್ತನೆಯನ್ನ ಮಾಡ್ತಕ್ಕಂಥದ್ದು, ಏನೆಲ್ಲ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು, ಅದರ ಬಗ್ಗೆ ಒಂದಷ್ಟು ವಿವರವಾಗಿ ಹೇಳಿ. ಸಾಮಾನ್ಯವಾಗಿ ಅರಿಶಿಣನ 1 ವರ್ಷದ ಬೆಳೆ, ಇದನ್ನ ಜನವರಿ 15 ಒಳಗೆ ಕಿತ್ತರೆ ತುಂಬಾ ಒಳ್ಳೇದು. ಈ ಬೆಳೆನ ನಾವು ಸಾಮಾನ್ಯವಾಗಿ ಫೆಬ್ರವರಿ ಕೊನೆ ವಾರ ಅಥವಾ ಮಾರ್ಚ್ ಮೊದಲನೇ ವಾರದಲ್ಲಿ ಅದನ್ನು ನಾವು ಏನು ನಮ್ಮ ಸಾವಯವ ರೀತಿ ಅದನ್ನು ಸಂಸ್ಕರಣೆ ಮಾಡಿ ಇಟ್ಕೊಂಡು ಅದನ್ನು ಭೂಮಿ ಹದ ಮಾಡಿಕೊಂಡು ಮಾರ್ಚ್ ತಿಂಗಳಲ್ಲಿ ಹಾಕಬೇಕು. ಹಾಕಿದ ನಂತರ ಅದನ್ನು ಸೇಮು ನಾವೇನು ಶುಂಠಿಗೆ ಮಡಿಗಳನ್ನು ಮಾಡ್ಕೊಳ್ತೀವಿ, ಆ ಶುಂಠಿ ಮಡಿಗಳನ್ನು ಮಾಡಿ 2 ಲೈನು ಸುಮಾರು 6 ಇಂಚು ಅಂತರದಲ್ಲಿ ಅದನ್ನು ನಾಟಿ ಮಾಡಿದರೆ ನಮಗೆ ಅದು ಸುಮಾರು 1.5 ತಿಂಗಳು ಬೇಕು ಅದು ಮೇಲಕ್ಕೆ ಕಾಣಿಸ್ಕೊಳ್ಳಿಕ್ಕೆ. ಅದು ಕಾಣಿಸ್ಕೊಳ್ಳೋದಕ್ಕಿಂತ ಮುಂಚೆ ಕಳೆ ಬಂದ್ಬಿಡುತ್ತೆ. ಆ ಕಳೆ ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಸಬ್ಸಿಗೆ, ಸಂಬಾರ, ಪಾಲಕ್ಕು, ಬೀಟ್ರೂಟು, ಕ್ಯಾರೆಟು ಇವುಗಳನ್ನ ಅದರ ಮಧ್ಯೆ ಹಾಕತ್ತೀವಿ. ಸೊ ಅದನ್ನ ಹಾಕೊಳ್ಳೋದ್ರಿಂದ ನಮಗೆ ಕಳೆನ ಅವಾಯ್ಡ್ ಮಾಡುತ್ತೆ. ನಮಗೆ ಕಳೆನ ಅವಾಯ್ಡ್ ಮಾಡೋದು ಮತ್ತೆ ಈ ಸೊಪ್ಪು ಏಪ್ರಿಲ್ ಮೇ ತಿಂಗಳಲ್ಲಿ ತುಂಬಾ ರೇಟ್ ಇರ್ತದೆ, ನಮಗೆ ರೇಟ್ ಇರೋದ್ರಿಂದ ನನಗೆ ಒಳ್ಳೆ ಬೆಲೆನೂ ಬಂದು ಸೊ ನನಗೆ ಒಂದು ಆರ್ಥಿಕ ಮೂಲನೂ ಆಗ್ತದೆ, ಕಳೆನೂ ಸಹ ನಿರ್ವಹಣೆ ಮಾಡ್ದಂಗೆ ಆಗ್ತದೆ. ಸೊ ನಂತರ ಅದು 1-2 ತಿಂಗಳ ಮೇಲೆ ಅದು ಮೊಳಕೆ ಬಂದು ಹೊರ ಬರ್ತದೆ. ಹೊರ ಬಂದಾಗ ಅದಕ್ಕೆ ಜೀವಾಮೃತಗಳನ್ನಾಗಲಿ ಗೋಕೃಪಾಮೃತ, ಗೋನಂದನ ಜಲ ಇವುಗಳನ್ನು ಕೊಟ್ಟುಕೊಂಡು ಮತ್ತೆ ಕಳೆ ನಿರ್ವಹಣೆ ಮಾಡ್ಕೊಳ್ತೀನಿ. ತನ್ನಷ್ಟಕ್ಕೆ ತಾನೇ ತುಂಬ ಚೆನ್ನಾಗಿ ಬರ್ತದೆ. ಮೊದಲು ಮೂಲತಃ ಕೊಟ್ಟಿಗೆ ಗೊಬ್ಬರ ಹಾಕ್ಕೊಂಡಿರ್ತೀನಿ. ಅರಿಶಿಣಕ್ಕೆ ಏನು ವಿಶೇಷವಾದ ಆರೈಕೆ ಅವಶ್ಯಕತೆ ಇಲ್ಲ. ಸುಮಾರು ಅದು 15 ನಂತರ ಕಿತ್ತು ಅದನ್ನು ನಾವು ಪ್ರೋಸೆಸ್ ಮಾಡಿ ಮಾರಾಟಕ್ಕೆ ಬಿಡ್ತೀವಿ. ಈಗ ನೀವು ಅರಿಶಿಣದ ಜೊತೆಗೆ ಬೇರೆ ಬೇರೆ ತರಹದ ಕಳೆ ನಿಯಂತ್ರಣಕ್ಕಾಗಿ ಕೆಲವು ಬೆಳೆಗಳನ್ನ ಬೆಳ್ಕೊಳ್ತೀನಿ ಅಂತ ಹೇಳಿದ್ರಿ, ಇದರಿಂದ ಮುಖ್ಯ ಬೆಳೆಗೆ ತೊಂದರೆ ಆಗೋದಿಲ್ವಾ? ಈಗ ಕಳೆ ಬರೋದ್ರಿಂದ ತೊಂದರೆ ಆಗೋದಿಲ್ಲ ಅಂದಮೇಲೆ ಸೊ ನಾವು ಈಗ ಸೊಪ್ಪು ತರಕಾರಿಗಳು ಕಳೆ ಬದಲು ಸಂಬಾರ ಸೊಪ್ಪು ಬರುತ್ತೆ, ಕಳೆ ಬದಲು ಮೆಂತ್ಯ ಸೊಪ್ಪು ಬರುತ್ತೆ, ಕಳೆ ಬದಲು ಪಾಲಕ್ ಪಸ್ ಬರುತ್ತೆ, ಕಳೆ ಬದಲು ಸಬ್ಸಿಗೆ ಬರುತ್ತೆ. ಕಳೆ ಬರೋದ್ರ ಬದಲು ಯಾವುದೇ ಒಂದು ಕಳೆ ಬಂದ್ರೆ ನಮಗೆ ಕನಿಷ್ಠ 20-25 ದಿವಸ ಬೇಕು. ಯಾವುದೇ ಒಂದು ಈ ತರ ಪೆರಿಷಬಲ್ ಸೊಪ್ಪುಗಳು ಸಹ 20-25 ದಿವಸದೊಳಗೆ ನಮಗೆ ಬರ್ತವೆ. ಸೊ ಆದ್ರಿಂದ ಕಳೆಗೆ ಪರ್ಯಾಯವಾಗಿ ಬರ್ತದೆ, ನಮ್ಗೆ ಆರ್ಥಿಕವಾಗಿಯೂ ಅನುಕೂಲ ಆಗ್ತದಲ್ಲ. ಹಾಗಾಗಿ ಇದೇನು ಬಾಧೆ ಕೊಡಲ್ಲ, ಅದು ಮೂಲ ಬೆಳೆಗೆ ಏನು ಬಾಧೆ ಕೊಡಲ್ಲ ಅಂತ ಅನ್ಕೊಂಡಿದ್ದೀನಿ. ಬಟ್ ಕೊಟ್ಟು ಇಲ್ಲ ನಮಗೆ ಅದರಿಂದ ತೊಂದರೆನೂ ಆಗಿಲ್ಲ, ಸ್ವಲ್ಪ ಆರ್ಥಿಕವಾಗಿಯೂ ಒಳ್ಳೇದಾಗುತ್ತೆ. ಅರಿಶಿನದಲ್ಲಿ ಕಲಬೆರಕೆ ಮತ್ತೆ ರಾಸಾಯನಿಕಗಳ ಬಳಕೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತ ಹೇಳಿ ಅನ್ಸುತ್ತೆ ನಿಮಗೆ? ಇವತ್ತು ಅದನ್ನ ನಾವು ಪ್ರೊಸೆಸಿಂಗ್ ಮಾಡಲಿಕ್ಕೆ 50-60 ರೂಪಾಯಿ ತಗೊಳ್ತೀವಿ. 100 ರೂಪಾಯಿಗೆ ಅರಿಶಿನ ಕೊಡ್ತಾ ಇದ್ದೀವಿ ಅಂತ ಅಂದ್ರೆ ನೀವೇ ಅನ್ಕೊಬಹುದು ಯಾವ ರೀತಿ ಅದು ಕಲಬೆರಕೆ ಆಗ್ತದೆ ಅಂತ. ಅದಕ್ಕೆ ಮೈದಾ ಮಿಕ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ, ಆಮೇಲೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ತಾರೆ ಅಂತಾರೆ. ಅದರ ಕಲ್ಲರ್ ಸ್ವಲ್ಪ ಉತ್ಕೃಷ್ಟ ಆಗ್ಲಿಕ್ಕೆ ಕೆಲವು ಕ್ಯಾನ್ಸರ್ ಕಾರಕ ರಾಸಾಯನಿಕಗಳನ್ನ ಮಿಶ್ರಣ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಆದ್ರಿಂದ ಇವರು 100 ರೂಪಾಯಿಗೆ ಕೊಡಬಹುದು, ನಾವೆಂತೂ 400 ರೂಪಾಯಿಗೆ ಕೊಡ್ತೀವಿ. ನಾವ್ ಯಾಕೆಂದ್ರೆ ನಾವು ಜನಗಳಿಗೆ ಒಂದು ಶುದ್ಧವಾದ ಆಹಾರ ಕೊಡಬೇಕು ಅನ್ನೋ ಒಂದು ಮನೋ ಇಚ್ಛೆ ಇರೋದ್ರಿಂದ ನಾವು ಆ ಒಂದು ದುರುದ್ದೇಶನೂ ಇಟ್ಕೊಂಡಿಲ್ಲ, ಅದರ ಅವಶ್ಯಕತೆನೂ ಇಲ್ಲ. ಕೆಲವರಂತೂ 800 ರೂಪಾಯಿವರೆಗೂ ಮಾರಾಟ ಮಾಡ್ತಾರೆ, ನನಗೆ 400 ರೂಪಾಯಿನೇ ತೃಪ್ತಿದಾಯಕವಾಗಿದೆ. ಸೊ ನಾನು 400 ರೂಪಾಯಿಲಿ ಕೊಡ್ತೀನಿ. 100 ರೂಪಾಯಿಗೆ ಯಾವುದೇ ಕಾರಣದಲ್ಲೂ ಅರಿಶಿನ ಪುಡಿನ ಗ್ರಾಹಕರಿಗೆ ಕೊಡಲಿಕ್ಕೆ ಆಗಲ್ಲ, ಅಲ್ಲಿ ಏನಾದ್ರು ಒಂದು ಮಿಶ್ರಣ ಆಗಿರಲೇಬೇಕು. ತಾವು ಬೆಳೆದಂತಹ ಅರಿಶಿಣವನ್ನ ನೀವೇ ಸಂಸ್ಕರಣೆಯನ್ನ ಮಾಡಿ ಅದರ ಜೊತೆಗೆ ಮೌಲ್ಯವರ್ಧನೆಯನ್ನು ಕೂಡ ಮಾಡಿ ಮಾರಾಟವನ್ನ ಮಾಡ್ತಾ ಇದ್ದೇನೆ ಅಂತೇಳಿ ಹೇಳಿದ್ರಿ. 1 ವರ್ಷದ ನಂತರ ಅರಿಶಿಣ ಕಟಾವಿಗೆ ಯಾವಾಗ ಬರುತ್ತೆ, ಏನೆಲ್ಲ ಸಂಸ್ಕರಣೆಯನ್ನ ಮಾಡಬೇಕಾಗುತ್ತೆ? ಈಗ ನಾವು ಫೆಬ್ರವರಿ ಕೊನೆಯ ಹಂತ ಅಥವಾ ಮಾರ್ಚ್ ಮೊದಲನೇ ವಾರದಲ್ಲಿ ನಾವು ನಾಟಿ ಮಾಡಿದ್ರೆ ಸುಮಾರು ಅದು 11 ತಿಂಗಳಲ್ಲಿ ಮೆಚುರಿಟಿಗೆ ಬರುತ್ತೆ. ಮೆಚುರಿಟಿಗೆ ಬಂದಾಗ ಸಾಮಾನ್ಯವಾಗಿ ನಾವು ಸಂಕ್ರಾಂತಿ ನಂತರ ಅಂದ್ರೆ ಜನವರಿ 14-15 ನಂತರ ಸಾಮಾನ್ಯವಾಗಿ ಕೀಳ್ತೀವಿ. ಅವಾಗ ಮಳೆನೂ ಸಹ ಇರಲ್ಲ, ಮಳೆ ಇಲ್ಲದೆ ಇರೋದ್ರಿಂದ ಅದನ್ನ ನಾವು ಸಂಸ್ಕರಣೆ ಮಾಡಲಿಕ್ಕೆ ಅಂದ್ರೆ ಬೇಯಿಸಲಿಕ್ಕೆ ಅನುಕೂಲ ಆಗ್ತದೆ. 99% ಎಲ್ಲರೂ ಅರಿಶಿನ ಸಂಸ್ಕರಣೆ ಮಾಡೋದು, ಬೇಯಿಸೇ ಸಂಸ್ಕರಣೆ ಮಾಡೋದು. ಆದರೆ ನಾನು ಈಗ ಹೋದ ವರ್ಷ ಒಂದು 50 ಕೆಜಿನ ಹಸಿದನ್ನೇ ಸ್ಲೈಸ್ ಮಾಡಿ, ಅದು ತಿಂಗಳಾನ್ಗಟ್ಟಲೆ ತಗೊಳುತ್ತೆ, ಮಳೆ ಬಂದರೆ ಸಮಸ್ಯೆ ಆಗುತ್ತೆ, ತಿಂಗಳಾನ್ಗಟ್ಟಲೆ ತಗೊಳುತ್ತೆ ಒಣಗಲಿಕ್ಕೆ, ತೊಂದರೆ ಇಲ್ಲ. ಆದರೂ ಸಹ ಅದರ ತಾಜಾತನ ಹೆಚ್ಚು ಉಳಿತದೆ, ಅದರ ಕ್ವಾಲಿಟಿಲೂ ಸಹ ಉತ್ತಮವಾದ ಕ್ವಾಲಿಟಿ ಇರ್ತದೆ. ಹಾಗಾಗಿ ಮುಂದಿನ ವರ್ಷದಿಂದ ಹಸಿ ಅರಿಶಿನನೇ ಸ್ಲೈಸ್ ಮಾಡಿ ಅದನ್ನು ಒಣಗಿಸಿ ಸಂರಕ್ಷಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋಣ ಅಂತ ಚಿಂತನೆ ಮಾಡಿದ್ದೀನಿ. ಹೋದ ವರ್ಷನೂ ಸಹ ನಾನು ಸುಮಾರು ಒಂದು 50 ಕೆಜಿನ ಮಾಡಿದ್ದೆ. ಜನರಿಂದ ಒಂದು ಉತ್ತಮವಾದ ಪ್ರಕ್ರಿಯೆ ಬಂತು, ತುಂಬ ಚೆನ್ನಾಗಿದೆ, ಅದರ ಗುಣಮಟ್ಟ ಮತ್ತು ವಾಸನೆ ಮತ್ತು ಅದರ ಬಣ್ಣ ಎಲ್ಲ ಚೆನ್ನಾಗಿದೆ ಅಂತ ಬಂತು. ಹಾಗಾಗಿ ಈ ಒಂದು ರೀತಿಯಲ್ಲಿ ಮಾಡಲಿಕ್ಕೆ ಹೊರಟಿದ್ದೀನಿ. ಮತ್ತು ನಾನು ಈ ಅರಿಶಿನನ ವರ್ಷಕ್ಕೆ ಒಂದೇ ಸಾರಿ ಪೌಡರ್ ಮಾಡಿಸಲ್ಲ, ಯಾಕೆಂದರೆ ನಮ್ಮ ಹಿಂದಿನ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ, ಪ್ರತಿ 15 ದಿವಸಕ್ಕೊಂದ್ಸರಿ ನಾವು ಯಾವುದೇ ಒಂದು ವಸ್ತುನ ಹಿಟ್ಟು ಮಾಡ್ಕೋಬೇಕು ಅಂತಕ್ಕಂಥದ್ದು ಉಲ್ಲೇಖ ಇದೆ. ನಾನು ಪ್ರತಿ 15 ದಿವಸಕ್ಕೊಂದ್ಸರಿ ಮಾಡಲ್ಲ, ಪ್ರತಿ 3 ತಿಂಗಳಿಗೊಂದ್ಸರಿ ಇದನ್ನು ಪೌಡರ್ ಮಾಡಿ ನನ್ನ ಗ್ರಾಹಕರಿಗೆ ನೇರವಾಗಿ ನಾನು ಅದನ್ನು ತಲುಪಿಸ್ತೀನಿ. ಸಾಮಾನ್ಯವಾಗಿ ನಮ್ಮ ಕೃಷಿಕರು ಯಾಕೆ ತಾವು ಬೆಳೆದಂತಹ ಉತ್ಪನ್ನಗಳನ್ನ ಮೌಲ್ಯವರ್ಧನೆಯನ್ನ ಮಾಡಲ್ಲ ಅಂತ ಅಂದ್ರೆ ಅದಕ್ಕೆ ಒಂದಷ್ಟು ಮೂಲಭೂತ ಸೌಕರ್ಯಗಳು ಬೇಕಾಗುತ್ತೆ, ಮತ್ತೆ ಬೇರೆಯವರನ್ನ ಅವಲಂಬಿಸಬೇಕಾಗುತ್ತೆ, ತಂತ್ರಜ್ಞಾನದ ಅಗತ್ಯವೂ ಕೂಡ ಇರುತ್ತೆ. ಈ ಎಲ್ಲ ತೊಡಕುಗಳಿಂದ ಅವರು ಮೌಲ್ಯವರ್ಧನೆಯನ್ನ ಮಾಡದೇ ನೇರವಾಗಿ ಎಷ್ಟು ಬೆಲೆ ಬರುತ್ತೋ ಅಷ್ಟಕ್ಕೆ ಮಾರಾಟ ಮಾಡುವಂತದನ್ನ ನಾವು ಗಮನಿಸ್ತೇವೆ. ಈ ನಿಟ್ಟಿನಲ್ಲಿ ಅರಿಶಿನವನ್ನ ಹೇಗೆ ತಾವು ಮೌಲ್ಯವರ್ಧನೆಯನ್ನ ಮಾಡ್ತಾ ಇದ್ದೀರಿ? ಇದಕ್ಕೆ ನಮ್ಮ ಅರಿಶಿನನ ನಾವು ಸಂಸ್ಕರಣೆ ಮಾಡಲಿಕ್ಕೆ ಮೌಲ್ಯವರ್ಧನೆ ಮಾಡಲಿಕ್ಕೆ ಹೆಚ್ಚಿನ ತಾಂತ್ರಿಕತೆ ಹೆಚ್ಚಿನ ತಂತ್ರಜ್ಞಾನ ಮತ್ತು ಏನು ಅವಶ್ಯಕತೆ ಇಲ್ಲ. ನಮ್ಮ ಪೂರ್ವಿಕರು ಏನು ಮಾಡ್ತಿದ್ರು ಅದೇ ಒಂದು ಪದ್ಧತಿಯಲ್ಲಿ ಇದನ್ನ ಕಿತ್ತು ಅದನ್ನ ಸಂರಕ್ಷಣೆ ಮಾಡಿ ಸೊ ಅದನ್ನ ಕಟ್ ಮಾಡಿ ಒಣಗಿಸಿ ನಂತರ ಪಲ್ವರೈಸ್ಡ್ ಮಿಷಿನ್ಗಳಿದ್ದಾವೆ ಅವುಗಳಲ್ಲಿ ಅದನ್ನ ಪೌಡರ್ ಮಾಡಿ ಅದನ್ನ ಉತ್ತಮವಾದ ರೀತಿ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡಿದ್ರೆ ಸಾಕು, ಅದರಲ್ಲಿ ಆ ತರ ಆಳವಾದ ತಂತ್ರಜ್ಞಾನದ ಅವಶ್ಯಕತೆ ಏನು ಇಲ್ಲ. ಹೇಗೆ ಈಗ ಮಾಡ್ತಾ ಇದ್ರ ನೀವು? ಈಗ ಅದನ್ನ ಬೇಯಿಸುವಂತದ್ದು ಒಂದು, ಆ ನಂತರ ಮತ್ತೆ ಒಣಗಿಸ್ಬೇಕು, ಒಣಗಿಸಿದ ನಂತರ ಅದ್ರ ಪುಡಿಯನ್ನ ಎಲ್ಲಿ ಮಾಡ್ತೀರಿ? ಇವಾಗ ನಾವು ಅದನ್ನ ಕೀಳ್ತೀವಿ, ಕಿತ್ತ ನಂತರ ಮನೆ ಹತ್ರ ತರ್ತೀವಿ. ಮನೆ ತಂದಾಗ ಅದನ್ನೆಲ್ಲ ಬೇರುಗಳನ್ನ ಎಲ್ಲ ಕ್ಲೀನ್ ಆಗಿ ಮಣ್ಣನ್ನೆಲ್ಲ ತೆಗೆದು ಅದನ್ನ ನಂತರ ಪಾತ್ರೆಗೆ ಹಾಕಿ ಅದನ್ನ ಸ್ವಲ್ಪ ಬೇಯಿಸಿ ಆದ್ಮೇಲೆ ಅದನ್ನ ಒಣಗಾಕ್ತೀವಿ. ಸೊ ಒಣಗಾಕಿದ್ಮೇಲೆ ಅದು ಸುಮಾರು ಹೆಚ್ಚು ಕಮ್ಮಿ ಒಂದು 10-12 ದಿವಸದಲ್ಲಿ ಎಲ್ಲ ನೀರಿನಂಶ ಎಲ್ಲ ಕಳ್ಕೊಳ್ಳುತ್ತೆ. ಕಳ್ಕೊಂಡಾದ್ಮೇಲೆ ಇಲ್ಲ ನನ್ನ ಊರಿನ ಪಕ್ಕದ ಒಂದು 3 ಕಿಲೋಮೀಟರ್ಲ್ಲಿ ಪಲ್ವರೈಸ್ಡ್ ಮಿಷನ್ ಇದೆ, ಆ ಪಲ್ವರೈಸ್ಡ್ ಮಿಷನ್ ಅಲ್ಲಿ ನನ್ನ ಅಗತ್ಯಕ್ಕೆ ಅನುಗುಣವಾಗಿ ಅದನ್ನ ಪೌಡರ್ ಮಾಡಿಸ್ತೀನಿ. ಆ ನಂತರ ಬೆಂಗಳೂರಿಂದ ಫುಡ್ ಗ್ರೇಡೆಡ್ ಸೊ ಬಾಟ್ಲ್ಗಳನ್ನ ತಂದು ಅವುಗಳನ್ನ ನಂದೇ ಆದ ಒಂದು ಲೇಬಲ್ ಹಾಕಿ ಉತ್ತಮ ರೀತಿಯಲ್ಲಿ ಬಾಟ್ಲ್ ಮಾಡಿ ಮಾರಾಟ ಮಾಡ್ತೀನಿ. ಎಲ್ಲಿ ಮಾರಾಟ ಮಾಡ್ತೀರಾ? ಇಲ್ಲೇ ನನ್ನ ಆಸುಪಾಸಲ್ಲೇ ತುಂಬಾ ಜನ ಗ್ರಾಹಕರಿದ್ದಾರೆ. ಕೊಣನೂರು, ಹಾಸನ, ಅರಕಲಗೋಡು, ರಾಮನಾಥಪುರ, ನನ್ನ ಆಸುಪಾಸಿನ ಗ್ರಾಮಸ್ಥರು, ಮತ್ತೆ ಬೆಂಗಳೂರು, ಮಂಗಳೂರು, ಬಿಸಿ ರೋಡು, ಮತ್ತೆ ಕೆಲವೊಂದು ಆಫೀಸ್ಗಳಲ್ಲಿ ನನ್ನಿಂದ ಗ್ರಾಹಕರಿದ್ದಾರೆ. ಅವರು ಜನವರಿ ಬಂತು ಅಂದರೆ ಮತ್ತೆ ಜೂನ್ ಬಂತು ಅಂದರೆ ಅರಿಶಿನ ಮುಗಿದಿದೆ ಅಂತಕ್ಕಂಥ ಒಂದು ಕರೆನ ನನಗೆ ಕೊಡ್ತಾರೆ. ಸೊ ನಾನು ಅವರಿಗೆ ಒಂದು ಕೆ ಜಿ ಅಗತ್ಯ ಇದ್ದವ್ರಿಗೆ ಒಂದು ಕೆ ಜಿ, 100 ಗ್ರಾಮ್ ಅಗತ್ಯತೆ ಇದ್ದವ್ರಿಗೆ 100. ಸೊ ಅವ್ರಿಗೆ ಅಗತ್ಯತೆಗೆ ಅನುಗುಣವಾಗಿ ಕೊಡ್ತೀನಿ. ಇನ್ನು ಕೆಲವು ಆರ್ಗ್ಯಾನಿಕ್ ಶಾಪ್ಗಳಿದೆ, ಬೆಂಗಳೂರಲ್ಲಿದೆ, ಬಿ ಸಿ ರೋಡಲ್ಲಿದೆ, ಅವುಗಳಿಗೆ ಒಂದು ದೊಡ್ಡ ಪ್ರಮಾಣ ಅಂದರೆ ಹೆಚ್ಚು ಅಂದರೆ 30 ಕೆ ಜಿ, 35 ಕೆ ಜಿ ಈ ರೀತಿ ಕೊಡ್ತೀನಿ. ಇನ್ನೂ ಕೆಲವರು ದೊಡ್ಡ ಗ್ರಾಹಕರು ನನ್ನ ಹತ್ರ ತಗೊಂಡು ಬೇರೆ ಕಡೆ ಮಾರಾಟ ಮಾಡೋರಿದ್ದಾರೆ. ಸೊ ಅವ್ರಿಗೂ ಸಹ ಒಂದು 10 ಕೆ ಜಿ, 15 ಕೆ ಜಿ ಈ ರೀತಿ ಕೊಡ್ತೀನಿ. ಸೊ ನಾನು ವರ್ಷಕ್ಕೆ ಒಂದೇ ಸಾರಿ ಪೌಡರ್ ಮಾಡಿಸಲ್ಲ, 4 ಹಂತದಲ್ಲಿ ಪೌಡರ್ ಮಾಡಿಸ್ತೀನಿ. ಪ್ರತಿ 90 ದಿವಸಕ್ಕೊಂದ್ಸಾರಿ ಯಾವ ರೀತಿ ಬಿಸಿಲಿರುತ್ತೆ ಅದನ್ನು ಒಣಗಿಸಿ ಸಂಸ್ಕರಣೆ ಮಾಡಿ ಇಟ್ಕೊಂಡು ಅದನ್ನು ಪೌಡರ್ ಮಾಡಿಸ್ತೀನಿ. ಒಂದೇ ಸಾರಿ ಪೌಡರ್ ಮಾಡಿಸಿ ವರ್ಷ ಎಲ್ಲ ಅರಿಶಿನ ಇಟ್ಕೊಳ್ಳೋದು ಯೋಗ್ಯವೂ ಅಲ್ಲ, ಅದು ಗುಣಮಟ್ಟನೂ ಸಹ ಕಳ್ಕೊಳ್ಳುತ್ತೆ. ತಾವು ಏನು ಈ ಅರಿಶಿನವನ್ನ ಈಗ ಮಾರಾಟ ಮಾಡ್ತಾ ಇದ್ದೀರ? ನೀವು ಅರಿಶಿನವನ್ನ ಬೆಳೆದು ನೇರವಾಗಿ ಅರಿಶಿನವನ್ನೇ ಮಾರಾಟ ಮಾಡಿದ್ರೆ ಎಷ್ಟು ಹಣ ಸಿಗ್ತಾ ಇತ್ತು ನಿಮಗೆ? ಈಗ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಾ ಇರೋದ್ರಿಂದ ಎಷ್ಟು ಲಾಭ ಆಗ್ತಾ ಇದೆ? ನನಗೆ ನೇರವಾಗಿ ಅರಿಶಿನನೇ ಮಾರಾಟ ಮಾಡೋದ್ರಿಂದ ಇವತ್ತದು ಒಂದು 40 ಕ್ವಿಂಟಾಲ್ ಆದರೂ, 40 ಕ್ವಿಂಟಾಲ್ ಹಸಿ ಅರಿಶಿನ ಅಂತ ಅಂದರೆ ನನಗೆ ಅದು ಕೆ ಜಿ 15 ರೂಪಾಯಿ ಹೋದರೂ ನನಗೆ ಒಂದು 60,000 ರೂಪಾಯಿ ದುಡ್ಡಾಗೋದು. ಸೊ ನನಗೀಗ ಅದನ್ನು ನಾನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋದ್ರಿಂದ ನನಗೆ ಸುಮಾರು ನನ್ನ ಸಂಬಂಧಿಕರುಗಳು, ನನಗೆ ಫ್ರೆಂಡ್ಸ್ಗಳು ಅವರಿಗೆಲ್ಲ ಸಹ ನಾನು ಪುಕ್ಕಟ್ಟೆಯಾಗಿ ಕೊಟ್ಟರೂ ಸಹ ನನಗೆ ಸುಮಾರು 1.5 ಲಕ್ಷ ರೂಪಾಯಿ ನನಗೆ ಸಿಗುತ್ತೆ. ನಾನು ನೇರವಾಗಿ ನಾನು ಹಸಿದನ್ನೇ ಅದನ್ನು ಸಂಸ್ಕರಣೆ ಮಾಡಿದನೆ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದರೆ ಕೇವಲ ನನಗೆ 60,000 ರೂಪಾಯಿಗೆ ಸೀಮಿತವಾಗಿರ್ತಿದ್ದೆ. ಈಗ ಸುಮಾರು ನನಗೆ 1.5 ಲಕ್ಷಕ್ಕಿಂತ ಹೆಚ್ಚು ಹಣ ಸಿಗುತ್ತೆ. ಅಂದ್ರೆ ನೀವು ಹಾಗೆ ಮಾರಾಟ ಮಾಡಿದ್ರೆ ಎಷ್ಟು ಹಣ ಸಿಗ್ತಾ ಇತ್ತು ಅದರ 2.5 ಪಟ್ಟು ಹೆಚ್ಚು ಹಣ ಸಿಗ್ತಾ ಇದೆ? ಖಂಡಿತವಾಗಿಯೂ 2-2.5 ಪಟ್ಟು ಸಿಗ್ತಾ ಇದೆ. ಮತ್ತೆ ಯಾರೋ ಒಬ್ಬ ಕಲಬೆರಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡದ ಹಾಗೆ ನಾನು ಶುದ್ಧ ಮತ್ತು ಸಾವಯವ ಅರಿಶಿನ ನೇರವಾಗಿ ಗ್ರಾಹಕರಿಗೆ ತಲುಪಿಸಲಿಕ್ಕೆ ಅನುಕೂಲ ಆಗ್ತಾ ಇದೆ. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ದೊಡ್ಡಬೊಮ್ಮನಹಳ್ಳಿಯ ಪ್ರಗತಿಪರ ಕೃಷಿಕ ಬಿಎನ್ ಸಿದ್ದಲಿಂಗೇಶ್ವರ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ರೈತ ಬಾಂಧವರೇ, ಇವರ ಮಾತುಕತೆಯ ಮುಂದುವರೆದ ಭಾಗವನ್ನ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. कोरोना वायरस के खतरे से बचते हुए फसल की कटाई, बिक्री, खरीद, नई फसल की जुताई और बुआई सुरक्षित हो सकती है अगर हम लगातार हाथों को साबुन और साफ पानी से नियमित अंतराल पर धोते रहें। नाक मुंह को मास्क, गमछे या कपड़े से ढक कर रखें। आंख, कान, नाक, मुंह न छुएं। आपस में 2 गज की दूरी बनाए रखें। मास्क और 2 गज की दूरी के मंत्र को अभी हमें छोड़ना नहीं है। फसलों की बुवाई एवं कटाई करते समय आपस में कम से कम 2 गज की दूरी बनाए रखें। फसल की कटाई करने के बाद छोटे छोटे ढेरों में इकट्ठा करें। कृषि के औजारों की समय समय पर सफाई करें। एक दूसरे के साथ औजारों की अदला बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुआई, कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन, हार्वेस्टर, थ्रेशर, जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें, तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಇದುವರೆಗೂ ಕಿಸಾನ್ ವಾಣಿಯಲ್ಲಿ ಕೃಷಿ ರಂಗ ಕಾರ್ಯಕ್ರಮ ಬಿತ್ತರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಸಮಯ ಸರಿಯಾಗಿ 6 ಗಂಟೆ. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:20 ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕತೆ ಗಾನಾಂತರಂಗ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಎಂ ಶಿವಕುಮಾರ್. 6:51 ಕನ್ನಡ ಚಿತ್ರಗೀತೆಗಳ ಪ್ರಸಾರ ಬೆಂಗಳೂರು ಕೇಂದ್ರದಿಂದ. 9:00 ಯುವವಾಣಿಯಲ್ಲಿ ಆಟೋ ರಕ್ಷಾ, ಮಹಿಳೆಯರ ಸುರಕ್ಷತೆಗಾಗಿ ವಿಶೇಷ ಸಂಚಾರ ವ್ಯವಸ್ಥೆ ಮಾಡಿರುವ ಸುನೀಲಾ ಜಂಗಾನಿ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸಲಿದ್ದಾರೆ ನಿತೀಶ್ ಡಂಬಳ. 9:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಮಂಗಳೂರಿನ ಪಂಡಿತ್ ಜಯತೀರ್ಥ ಮೇವುಂಡಿ ಅವರ ಗಾಯನವನ್ನ ಕೇಳಲಿದ್ದೀರಾ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:05 ಎಚ್ಎಸ್ ಸತ್ಯನಾರಾಯಣ ಅವರಿಂದ ಚಿಂತನ. 6:20 ಭಕ್ತಿ ಸಮರ್ಪಣೆ ಶುಭೋದಯ ಕರ್ನಾಟಕ. 6:40 ಬಾನುಲಿ ಸರಣಿ ಸಾವಯವ ಮಾತುಕತೆ. ಪ್ರಸ್ತುತಿ ಅಜ್ಜಪ್ಪ ಕುಲಗೋಡ. ಈ ಕಾರ್ಯಕ್ರಮದ ಪ್ರಾಯೋಜನ